ಕೃಷಿ ಅನುಭವಗಳ ಈ ಕುರಿತು ಶಿವಮೊಗ್ಗ ತಾಲೂಕಿನ ಬಸವನ ಗಂಗೂರು ಗ್ರಾಮದ ಹಿರಿಯ ರೈತರಾದ ಬಸವರಾಜಪ್ಪ ಅವರೊಂದಿಗೆ ಸಂದರ್ಶನ ಕೇಳೋಣ. ಆತ್ಮೀಯ ಕೃಷಿ ರಂಗ ಹಾಗೂ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಬಸವನ ಗಂಗೂರಿನ ಒಬ್ಬ ಹಿರಿಯ ರೈತರಿದ್ದಾರೆ, ಬಸವರಾಜಪ್ಪ ಅಂತ ಹೇಳಿ. ಇವರು ಮಳೆಯಾಶ್ರಿತದಲ್ಲಿ ತಮ್ಮ ಕೃಷಿ ಬೆಳೆಗಳನ್ನ ಬೆಳೆದು ಜೀವನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಬನ್ನಿ ಈಗ ಇವರು ಯಾವ ರೀತಿಯಿಂದ ತಮ್ಮ ಕೃಷಿಯ ಅನುಭವಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತಾರೆ ಅಂತ ಅನ್ನೋದನ್ನ ಕೇಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಬಸವರಾಜಪ್ಪರೆ. ನಮಸ್ಕಾರ. ಎಷ್ಟು ವರ್ಷದಿಂದ ತಾವು ಇದರಲ್ಲಿ ತೊಡಗಿಸಿಕೊಂಡಿದ್ರಿ ಕೃಷಿಯಲ್ಲಿ? ಇದರಲ್ಲ ಬಹಳ ದಿವಸ ಆಯ್ತು, ಒಂದು 50 ವರ್ಷ. ಏನ್ಕ 50 ವರ್ಷ ಅಂದ್ರೆ ನಿಮ್ಮ ಪೂರ್ವಜರೆಲ್ಲ ಕೃಷಿಕರೇ? ಕೃಷಿಕರೇ. ನೀವು ಕೂಡ? ನಾವು ಅಷ್ಟು ಅಷ್ಟೇ ಕೃಷಿಕರೇ. ಎಲ್ಲಿ ತನಕ ವಿದ್ಯಾಭ್ಯಾಸ ಮಾಡಿದ್ರಿ ನೀವು? SLC. ಪಾಸ? ಪಾಸ್ ಆಗ್ಲಿಲ್ಲ, ಬಿಟ್ಬಿಟ್ಟೆ. ಯಾಕೆ? ಮುಂದೆ ಓದಕ್ಕೆ? ಮುಂದೆ ಓದಕ್ಕ ಆಗ್ಲಿಲ್ಲ, ಬಿಟ್ವಿ. ಅಂದ್ರೆ ಓದಕ್ಕೆ ಮನ್ಸಿರ್ಲಿಲ್ವಾ ಅಥವಾ ಮನೆಯಲ್ಲಿ ಮಾಡಿರ್ಲಿಲ್ಲ ಅದಕ್ಕೆ ಬಿಟ್ವಿ? ಮನೇಲಿ ಮಾಡಿರ್ಲಿಲ್ಲ ಅಂತ? ಮಾಡಕ್ಕಿಲ್ಲ ಅಂತ ಬಿಟ್ಟಿವಿ. ಎಷ್ಟು ನೀವು ಸದಸ್ಯರಿದ್ರಿ ಅವಾಗ ಆ ಕುಟುಂಬದಲ್ಲಿ? ನಮ್ಮ ತಂದೆ ತಾಯಿ ಅಣ್ಣ ತಮ್ಮಗಳು 5 ಜನ, ಅಣ್ಣ ತಮ್ಮಗಳು, ನಮ್ಮ ತಂದೆ ತಾಯಿ ಎಲ್ಲರೂ ಕೃಷಿ ಇದ್ರಲ್ಲೇ ತೊಡಗಿಸಿಕೊಂಡಿದಾರ ಅಥವಾ ಬೇರೆ ಬೇರೆ ಒಂದು ಕ್ಷೇತ್ರದಲ್ಲಿ? ಎಲ್ಲ ಕೃಷಿನೇ ಮಾಡ್ತಾ ಇರೋದು. ತಮ್ಗೆ ಎಷ್ಟಿದೆ ಜಮೀನು? ನಮಗೆ 4 ಎಕರೆ ಐತೆ. 4 ಎಕರೆ. ಎಲ್ಲ ಹಂಚ್ಕೊಂಡ್ಬಿಟ್ರು. ಬಂದಿರೋದು 4. ಏನೇನು ಬೆಳಿತೀರಿ ಇದರಲ್ಲಿ? ಅದರಲ್ಲಿ ಭತ್ತ, ಜೋಳ. ಮುಖ್ಯವಾಗಿ ಭತ್ತ ಅಂದ್ರೆ ಇದು ಮಳೆ ಆಶ್ರಿತ ಭತ್ತನ? ಮಳೆ ಆಗ್ಬಿಟ್ರೆ ಬಹಳ ಚೆನ್ನಾಗ ಭತ್ತ, ಮಳೆ ಆಗ್ಲಿದ್ರೆ ಇಲ್ಲ. ಇಲ್ಲ ಅಂತ? ಒಂದೇ ಬಾರಿ ಬೆಳೆಯೋದು ನೀವು ಭತ್ತ? ಒಂದೇ ಬೆಳೆ. ಇದು ಮೆಕ್ಕೆಜೋಳ? ಮೆಕ್ಕೆಜೋಳನು ಒಂದೇ. ಈ ವರ್ಷ ಸ್ವಲ್ಪ ಏನಂತಂದ್ರೆ ಮಳೆ ಜಾಸ್ತಿ ಇತ್ತು ಅಲ್ವಾ? ಹೇಗೆ ಇದ್ರೆ ಭತ್ತ ಆಯ್ತು? ಭತ್ತ ಅದು ಜೋಳ ಹೋದು. ಜೋಳ ಹೋದು, ನೀರ್ ಜಾಸ್ತಿ ಕೆಂಪಾಗಿ ಹೋಗ್ಬಿಡ್ತು. ಏನು ಅದ್ರದ್ದೇನು ಮೇವು ಸಿಗ್ಲಿಲ್ಲ? ಇಲ್ಲ ಇಲ್ಲ, ಎಲ್ಲ ಊಟ ಅಂದ್ರೆ ಹೂ ಬರೋ ಟೈಮ್ ಅಲ್ಲಿ ಹೋಗ್ಬಿಡ್ತಂತೀರಾ? ಒಳ್ಳೆ ಬೆಳೆಯ ಟೈಮ್ನೇ ಹೋಗ್ಬಿಡ್ತು. ಆಮೇಲೆ ಈಗ ನಿಮ್ಮ ಪೂರ್ವಜರು ಮಾಡ್ತಕ್ಕಂತ ಕೃಷಿ ಹೋಲಿಸಿದ್ರೆ ನೀವು ಏನ್ ಬದಲಾವಣೆ ಮಾಡ್ಕೊಂಡಿದ್ರಿ? ಅಂದ್ರೆ ಅವಾಗೆಲ್ಲ ಸಾವಯವನೇ ಅಂದ್ರೆ ತಿಪ್ಪೆ ಗೊಬ್ಬರ ಎಲ್ಲ ಹಾಕ್ತಿದ್ರು, ನೀವು ಮಾಡ್ತಾ ಇರ್ಬೇಕಾದ್ರೆ ಈಗ ಸದ್ಯ ಏನು ಸರ್ಕಾರಿ ಗೊಬ್ಬರ ಕೂಡ ಹಾಕ್ತೀರಾ? ಹಾಕ್ತೀವಿ, ಹಾಕ್ತಾರೆ ಎಲ್ಲಾರು ಹಾಕ್ತಾರೆ. ತಿಪ್ಪೆಗೊಬ್ಬರ? ತಿಪ್ಪೆಗೊಬ್ಬರ ಮನೆ ಹೊಲದೆಲ್ಲ ಗದ್ದಿಗೆ ಹೊಡೆಯೋದು, ಮತ್ತೆ ಇದನ್ನಷ್ಟು ಅಲ್ಲೇ ಮಾಡೋದು, ಎಲ್ಲ ಮಾಡ್ತಾರೆ. ಈಗ ಸದ್ಯ ಎಷ್ಟು ಜನ ಇದ್ರಿ ಕುಟುಂಬದಲ್ಲಿ? ಈಗ ಗಂಡ ಹೆಂಡತಿ ಇಬ್ಬಳಾರು, ನಮ್ಮ ಮಗ ಸೊಸೆ. ಮಗ ನಿಮ್ಗೆ ಸಹಾಯ ಮಾಡ್ತಾರ ಕೃಷಿಯಲ್ಲಿ? ಅಂದ್ರೆ ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರ? ಅವ್ರು ಬರ್ತಾರ ಜಮೀನಿಗ? ಅವರೇ ಮಾಡೋದು, ನಾನೇನ್ ಮಾಡೋದು. ನೀವು ಮನೇಲಿ ಹೇಳ್ತೀರಾ ಈ ತರ ಮಾಡು, ನಿಮ್ಗೆ ಏನ್ ಅನುಭವ ಇದೆ? ಎಲ್ಲ ಅನುಭವ ಐತೆ, ಅವನೇ ಮಾಡ್ತಾನೆ. ನಾನ್ ಸುಮ್ ಮನೆ ಇರೋದಷ್ಟೇ, ಇಷ್ಟು ಎಮ್ಮೆ ಇದಾವೆ, ಒಂದ್ 4 ಬಂದು ನೋಡ್ಕೊಂಡು ಮನೆಯಾಗ ಇರೋದು, ಏನು ಹಚ್ಚಲ್ಲ ನನಗೆ ಕೆಲಸ. ಹಸುಗಳೇ ಕಟ್ಟಿದೀರಾ? ಇಲ್ಲ, ಒಂದೇ ಒಂದ್ ಹಸು ಐತೆ, 4 ಎಮ್ಮೆ ಇದಾವ. ಇದು ಎಮ್ಮೆ ದೇಸಿನಾ? ಇಲ್ಲ, ನಡಾವಳಿ ಎಮ್ಮೆ. ಎಷ್ಟು ಹಾಲು ಕೊಡ್ತದೆ ಒಂದ್ ಟೈಮಿಗೆ? ಒಂದ್ ಟೈಮಿಗೆ ಒಂದ್ 2 ಲೀಟರ್ ಕೊಡ್ತವೆ. ಮತ್ತೆ ಯಾಕೆ ಇದು ಈಗ ಸುಧಾರಿತ ತಳಿಗಳು ಸುಮಾರು ಇದಾವಲ್ಲ, ಅದನ್ನ ಮಾಡಬಹುದಾಗಿತ್ತಲ್ಲ? ಏ ಮಾಡಾರಿಲ್ಲ, ಜಮೀನ್ ಮಾಡ್ತಾರೋ ಯಾರು ಮಾಡ್ತೀವಿ, ಯಾವ್ದ್ಯಾವ್ದು ಮಾಡ್ತಾರೆ. ಜಮೀನಿಗೆ ಹೋದ್ರೆ ಬರಕಾಗಲ್ಲ ಹಾಲು ಕರಿಯೋ ಟೈಮಿಗೆ, ಅವೆಲ್ಲ ಕಟ್ಕೊಂಡ್ರೆ ಅಲ್ಲಿ ಬಿಟ್ಟು ಬರ್ಬೇಕಾಕತ್ತೆ, ಅದಕ್ಕೆ ಅವು ಕಟ್ಟಿಲ್ಲ. ನಾವು ಮನೆಗೆ ಎಷ್ಟು ಬೇಕೋ ಅಷ್ಟು ಕಟ್ಕೊಂಡಿವಿ. ಮನೆಗೆ ಎಷ್ಟು ಬೇಕೋ. ಹೆಚ್ಚಿಗೆ ಮಾಡೋ ಒಂದು ಯೋಚನೆ ಆಯ್ತಾ? ಐತೆ, ಮಾಡಾರಿಲ್ಲ. ಈಗ ಮೆಕ್ಕೆಜೋಳದ್ದು ಅಂತ ಏನು ಸಿಗ್ಲಿಲ್ಲ ಅಂತ ಹೇಳಿದ್ರಿ, ಇದು ಭತ್ತದಲ್ಲಿ ಎಷ್ಟು ಬಂತು ಇಳುವರಿ? ಅವರಿಗೆ ಹೆಂಗ ಹೇಳ್ತೀರಿ, ನಾವು ನಮ್ ಹುಡುಗರಿಗೆ ಗೊತ್ತು, ಚೆನ್ನಾಗ್ ಬಂದ್ಯಾವ್. ಚೆನ್ನಾಗ್ ಬಂದಿದೆ, 40-50 ಚೀಲ ಬಂದ್ಯಾವ್. ಅಂದ್ರೆ ಆಚೆ ವರ್ಷಕ್ಕಿಂತನು ಚೆನ್ನಾಗ್ ಬಂದಿದಾವ್, ಚೆನ್ನಾಗ್ ಬಂದ್ಯಾವ ಭತ್ತ ಈ ವರ್ಷ. ಯಾವ್ದದು ತಳಿ? ಸಣ್ಣ ಭತ್ತನ? ಭತ್ತ. ಇದು ಮಾರಾಟ ಎಲ್ಲಿ ಮಾಡ್ತೀರಿ? ಇಲ್ಲಿಗೆ ವ್ಯಾಪಾರಗಾರರು ತಗೊಂಡು ಹೋಗ್ತಾರೆ, ಬಂದು ಮನೆಗೆ ಬರ್ತಾರೆ, ಬಂದು ತಗೊಂಡು ಹೋಗ್ತಾರೆ. ನೀವು ಏನು ಹೋಗೋದಿಲ್ಲ ಮಾರ್ಕೆಟ್? APMC ಗೆ ಹಾಕ್ತೀರಾ? ಅವರೇ ತಗೊಂಡೋಗಿ ನಾಳೆನ ನಾಡ್ದು ದುಡ್ಡು ತಂದು ಕೊಡ್ತೀವಿ ಅಂತ ಹೋಗ್ತಾರೆ. ನಿಮ್ಗೀಗ ಗೊಬ್ಬರ, ಕೀಟನಾಶಕ, ಬೀಜ ಇದು ಬೇಕಂದ್ರೆ ಎಲ್ಲಿ ತಗೊಂಡ್ ಬರ್ತೀರಿ? ಗೊಬ್ಬರದ ಅಂಗಡಿಯಲ್ಲಿ. ಏನೇನು ಹಣ ಕೊಟ್ಟು ತಗೊಂಡ್ ಬರ್ತೀರಾ? ಕೈ ಮಗೆ ದುಡ್ಡು ಕೊಡ್ತಿರ್ತೀವಿ. ಏನು ಉದ್ರಿ ಏನಿಲ್ಲ? ಉದ್ರ ಹೇಳುವಲ್ಲ ಅಂದ್ರೆ ನಮ್ ಬೆಳೆ ಬಂದ್ಮೇಲೆ, ಕೆಲವೊಬ್ರು ಬೆಳೆ ಬಂದ್ಮೇಲೆ ಕೊಡ್ತೀವಿ ಅಂತ ಕೊಡ್ತೀವಿ ಅಂತಾರೆ, ಪರಿಚಯ ಇದ್ದವ್ರು ತಗೊಂತಾರೆ, ನಾವೆಲ್ಲ ಕೊಡ್ತಿರ್ತೀವಿ. ಅಂದ್ರೆ ಯಾವ್ದು ಜಂಜಾಟ ಬೇಡ ಅಂತೀರಾ? ಸುಮ್ನೆ ಅವರು ಕೇಳೋದು ಮತ್ತೆ ಅದಕ್ಕೆ ಬಡ್ಡಿ ಸೇರ್ಸೋದು? ಸೇರಿಸ್ತಾರ, ಬಡ್ಡಿ ಸೇರಿಸ್ತಾರ್ರಿ. ಅವ್ರ ಇಲ್ಲಿಗೆ ಕೊಟ್ಟೋಕರ್ ಬಂದು ಬೀಜ ಗೊಬ್ಬರ ಅವರೆಲ್ಲ ಕೊಡ್ತಾರೆ. ಈಗ ಜಮೀನ್ ತಯಾರು ಮಾಡ್ಕೊಂಡಿದ್ದೀರಿ? ಇಲ್ಲ, ಯಾರು ಹೊಡೆದಿಲ್ಲ, ಈಗ ಹೊಡಿತಾರೆ ಬಟ್ಟೆ ಈಗ ಹೊಡೆದು ಹಾಕ್ತಾರೆ. ಅದೇ ಯಾಕಂದ್ರೆ ಬಂತಲ್ಲ ಮುಂದಿನ ಒಂದು 20 ದಿವಸದಲ್ಲಿ ಹೊಡಿತಾರೆ. ಟ್ರ್ಯಾಕ್ಟರ್ಗಳು ಇದಾವೆ, ಯಾವ ಹೊಡೆದ್ ಬಿಡ್ತಾರೆ. ನೀವೆಲ್ಲ ಬೇಸಾಯ ಮಾಡಿ ಟ್ರ್ಯಾಕ್ಟರಿಂದ ಮೊದ್ಲು ಎತ್ತುಗಳು ಎದ್ದು ಯಾಕೆ ತೆಗೆದಿರಿ? ಟ್ರ್ಯಾಕ್ಟರ್ ಬಂದ್ಮೇಲೆ ಎತ್ತುಗಳು ತೆಗೆದ್ಬಿಟ್ಟಿವಿ. ನೀವು ಈಗ ಇಷ್ಟೇ ಹಸುಗಳು ನೋಡ್ಕೊಂಡು ಸ್ವಲ್ಪ ಇದು ಮಾಡ್ಕೊಂಡು ಎಮ್ಮೆಗಳು ನೋಡ್ಕೊಂಡು ಇದ್ದೀರಾ? ಕುರಿ ಅದು ಸಾಕ್ಬೇಕಂತ ಏನಾದ್ರು? ತಂದು ಸಾಕ್ತಿದ್ವಿ, ಈಗ ಎಲ್ಲವೂ ಮಾಡಕ್ಕಾಗಲ್ಲ ಅಂದ್ ಬಿಟ್ಬಿಟ್ಟಿವಿ. ಬಿಟ್ಬಿಟ್ಟಿರ? ಹೌದು. ಈಗ ಮೆಕ್ಕೆಜೋಳ ಮತ್ತೆ ಭತ್ತ ಅಲ್ದೇನೆ ಹಣ್ಣಿನ ಗಿಡಗಳು ಹಾಕಿದ್ರಿ ಗಿಡ ಇದರಲ್ಲಿ ಹಣ್ಣಿಂದು ಮತ್ತೆ ಬೇರೆ ಗಿಡಗಳು ಬೇರೆ ಅಂತಂದ್ರೆ ಬೇರೆ ಮರ ಉಣಸದು ಯಾವ್ದು ಮರ ಮುಟ್ಟಿಗಬೇಕಾಯ್ತು ಅಂತ ಹೇಳಿ? ಇಲ್ಲ ಇಲ್ಲ, ಯಾವೂ ಹಾಕಿಲ್ಲ. ಇದು ಮಣ್ಣು ಪರೀಕ್ಷೆ ಮಾಡಿಸಿದ್ರಿ ನಿಮ್ಮ ಜಮೀನ್ದು? ಇಲ್ಲ, ನಾವು ಮಾಡಿಸಿಲ್ಲ ಮಣ್ಣು ಪರೀಕ್ಷೆ ಮಾಡಿಸಿಲ್ಲ. ಇಲ್ಲ, ಆಮೇಲೆ ಈಗ ಪಕ್ಕದಲ್ಲಿನೇ ಕೃಷಿ ವಿಶ್ವವಿದ್ಯಾಲಯ ಇದೆ, ಕೃಷಿ ಮಹಾವಿದ್ಯಾಲಯ ಇದೆ, ಅಲ್ಲಿ ತರಬೇತಿ ಏನಾದ್ರು ಹೋಗಿದ್ದೀರಾ? ಕೃಷಿ ಮೇಳ ಇರ್ತದೆ, ಆ ಮೇಳಕ್ಕೆ ಏನಾದ್ರು ಹೋಗಿದ್ದೀರಾ? ಹೋಗಿಲ್ಲ. ಅಂದ್ರೆ ಅದರಲ್ಲಿ ವಿವಿಧ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿ ಕೊಡ್ತಾರೆ, ವಿವಿಧ ಒಂದು ವಿಧಾನಗಳ ಬಗ್ಗೆ, ವಿವಿಧ ವೈಜ್ಞಾನಿಕ ತಳಹದಿ ಇಟ್ಕೊಂಡ್ಬಿಟ್ಟು ತರಬೇತಿಗಳನ್ನ ಕೊಡೋದು, ಆಮೇಲೆ ತರಬೇತಿಗೆ ಸಂಬಂಧಪಟ್ಟಿದ ಹಾಗೆ ವಿಧಾನಗಳು, ದೊಡ್ಡ ಒಂದು ಪ್ರಮಾಣದ ಹೈಟೆಕ್ ಅಂತ ಹೇಳ್ತೀವಲ್ಲ ನಾವು, ನೂತನ ಒಂದು ಪದ್ಧತಿಗಳು, ಇದ್ರ ಬಗ್ಗೆ ಎಲ್ಲಾನು ಮಾಹಿತಿ ಕೊಡ್ತಾರೆ, ತರಬೇತಿ ಕೊಡ್ತಾರೆ, ಜೊತೆಗೆ ಅದು ಏನ್ ಮಾಡ್ಬೇಕು ಏನಿಲ್ಲ ಅಂತ ಹೇಳ್ತಾರೆ. ಆ ಒಂದು ತರಬೇತಿ ಮಗನಿಗೆ ಆದ್ರೂ ಕಳಿಸಬಹುದಾಗಿತ್ತಲ್ಲ? ಮಗನಿಗೆ ಕಳ್ಸಕ್ ಮಗ ಮತ್ತೆ ಇದೆಲ್ಲ ಮಾಡಾರು. ಅಲ್ಲ, ಒಂದೆರಡು ದಿವಸ ಇರ್ತದೆ ಅದು. ಅಲ್ಲಿ ಅಂತಂದ್ರೆ ಈಗ ಏನು ಇನ್ನು ಹೆಚ್ಚಿನ ಒಂದು ಉತ್ಪನ್ನ ನಿಮ್ಮ ಒಂದು ಅದೇ ಬೆಳೆಯಲ್ಲೇ ಇರ್ದು ಈಗ ನೀವು ಏನ್ ತಗೊಳ್ತಾ ಇದ್ದೀರಿ ಉತ್ಪನ್ನ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬರಾಕೆ ಅದೆಲ್ಲ ಹೇಳ್ಕೊಡ್ತಾರೆ. ಹಾ, ಯಾವ ರೀತಿಯಿಂದ ಗೊಬ್ಬರ ಹಾಕ್ಬೇಕು, ಗೊಬ್ಬರ ಏನ್ ಹಾಕ್ಬೇಕು, ಮಣ್ಣ ಪರೀಕ್ಷೆ ಯಾಕೆ ಮಾಡ್ಬೇಕು, ಅದರಿಂದ ಏನ್ ಲಾಭ ಇದೆ, ಇದನ್ನೆಲ್ಲ ಹೇಳ್ಕೊಡ್ತಾರೆ. ಮಣ್ಣು ಪರೀಕ್ಷೆ ಮಾಡೋದ್ರು ಮತ್ ಬಿಟ್ಬಿಟ್ರು. ಅದು ಏನಂತ ನಿಮ್ಗೆ ರಿಪೋರ್ಟ್ ಕೊಡ್ಲಿಲ್ವಾ? ಅಂದ್ರೆ ಏನು ಅಂದ್ರೆ ಆ ಮಣ್ಣು ಪರೀಕ್ಷೆಯಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ನಿಮ್ಮ ಭೂಮಿಯಲ್ಲಿ ಯಾವ ಅಂಶ ಕಮ್ಮಿದೆ ಅಂತ, ಸಾರಜನಕ ಕಮ್ಮಿದೆಯೋ, ರಂಜಕ ಕಮ್ಮಿದೆಯೋ, ಅಥವಾ ಲಘು ಪೋಷಕಾಂಶಗಳು ಕಡಿಮೆ ಇದೆಯೋ, ಈ ತರ ಗೊತ್ತಾಗುತ್ತೆ. ಅದನ್ನ ನೋಡ್ಕೊಂಡು ನೀವು ಇಷ್ಟು ಗೊಬ್ಬರ ಇಷ್ಟ ಅಂತ ಕೊಡಬಹುದಾಗಿರ್ತದೆ. ಆಳುಗಳ ಒಂದು ನಿರ್ವಹಣೆ ಬಂದ್ರೆ ನೀವೇನೆ ಮಾಡ್ತೀರಾ ಜಮೀನಲ್ಲಿ? ಎಲ್ಲರೂ ಮನೆ ಕುಟುಂಬದವ್ರು ಸೇರ್ಕೊಂಡು ಇಲ್ಲ ಹೊರಗಿನವ್ರಿಗೆ ಆಳುಗಳಿಗೆ ತಗೋತೀರಾ? ಇಲ್ಲ, ಕೂಲರ್ ಬರ್ತಾರೆ. ಅಂದ್ರೆ ಯಾವಾಗ ಕಟಾವ್ ಇದ್ದಾಗ ಜಾಸ್ತಿ ಕೆಲಸ ಇದ್ದಾಗ ತಗೊಳ್ತೀರಾ? ಸಿಗ್ತಾರ ಕೂಲಿ ಆಳುಗಳು? ಯಾಕಂದ್ರೆ ಶಿವಮೊಗ್ಗ ಹತ್ರದಲ್ಲೇ ಇದೆ, ಎಲ್ರು ಬೆಳಿಗ್ಗೆ ಎದ್ದ ತಕ್ಷಣವೇ ಪಟ್ಟಣಕ್ಕೆ ಹೋಗ್ತಾರೆ. ಅದಕ್ಕೆ ಕೇಳಿದೆ ನಾನು. ಇನ್ ಕೂಲಿ ಎಲ್ಲ ಹಿಡ್ಕೊಂಡು ಕೆಲಸ ಮಾಡ್ಕೊಡ್ತಾರೆ. ಗುತ್ತಿಗೆ ಮಾಡ್ಕೊಡ್ತಾರೆ. ನಾಟಿ ಮಾಡೋ ಟೈಮ್ನಾಗೆ ಎಕರೆ ಗಟ್ಟಲೆ ಕೊಡ್ತೀವಿ, ಅವರೆಲ್ಲ ಹಚ್ಕೊಟ್ಟು ಹೋಗ್ತಾರೆ. ಎಕರೆ ಗಟ್ಟಲೆ ಅವರಿಗೆ ನೀವು ಗುತ್ತಿಗೆ ಕೊಡ್ತೀರಾ? ಒಂದ್ ಎಕರೆ ದುಡ್ಡು ಅಂತ ಕೊಟ್ರ ಆತು. ಅವರು ನಾಟಿ ಮಾಡಿ ಹೋಗ್ತಾರೆ. ನಾಟಿ ಮಾಡಿ ಹೋಗ್ತಾರೆ. ಈ ನಾಟಿ ಮಾಡೋದು ಜನರಿಂದನೇ, ಮಷಿನ್ ಇಂದ ಇಲ್ಲ? ಇಲ್ಲ ಇಲ್ಲ, ಜನನೇ ಮಾಡೋದು. ಈ ಮಷಿನ್ ಇಂದ ಕೆಲವೊಂದು ನಾಟಿ ಮಾಡೋ ಮಷಿನ್ಗಳು ಬಂದಿದ್ದಾವಲ್ಲ, ಅದು ನಿಮ್ಗೆ ಗೊತ್ತಾ? ಇಲ್ಲ ಇಲ್ಲ, ನಾವು ಅದರ ಮಾಡಿಸಿಲ್ಲ. ಜನರಿಂದನೇ? ಆಳುಗಳಿಂದನೇ ಮಾಡಿಸ್ತೀವಿ. ಎಷ್ಟು ಕೂಲಿ ಆಳು ಅವರಿಗೆ ಅಂದ್ರೆ ಗುತ್ತಿಗೆ ಒಂದ್ ಎಕರೆಗೆ ಎಷ್ಟು? ಒಂದ್ ಎಕರೆಗೆ 2,500 ಎಷ್ಟು ತಗೊಂತಾರೆ? ನಾಟಿ ಮಾಡಕ್ಕೆ ತಗೊಂತಾರೆ ಒಂದ್ ಎಕರೆಗೆ. ಅವ್ರಕ್ಕೆ ತಲ ಹಚ್ತಾರೆ. ಅವರಿಗೆ ನೀವು ಮತ್ತೆ ಊಟ ಗೀಟ ಕೊಡ್ಬೇಕು? ಇಲ್ಲ, ಏನು ಇಲ್ಲ. ಹಣ ಇಷ್ಟು ಅಂತ ಮಾತಾಡಿರ್ತಾರೆ. ಇಷ್ಟು ಅಂತ ದುಡ್ಡು ಕೊಟ್ರ ಆತು ಮಾಡ್ತಾರೆ. ಮಾಡ್ತಾರೆ. ಈಗ ಮತ್ತೆ ನೀವು ಈಗ ಹಾಲು ಎಲ್ಲಿ ಮಾರಾಟ ಅಂದ್ರೆ ಡೈರಿಗೆ ಹಾಕ್ತೀರಾ ಅಥವಾ ಇಲ್ಲೇ ಸ್ಥಳೀಯವಾಗಿ ಅಕ್ಕಪಕ್ಕದಿರ್ತಕ್ಕಂಥ ಮನೆಗಳಿಗೆ ಪೂರೈಕೆ ಮಾಡ್ತಾ ಇದ್ದೀರಾ? ಯಾವ ರೀತಿಯಿಂದ? ಹಾಲು ಇದ್ದಾಗ ಸ್ವಲ್ಪ ಡೈರಿಗೆ ಹಾಕ್ತಿವಿ. ಇಲ್ಲೇ ಇದೆಯಾ? ಇಲ್ಲೇ ಪಕ್ಕಕ್ಕೆ ಐತಿ. ಇಲ್ದಾಗ ಇಲ್ಲ, ಬಿಡ್ಸ್ಕಂತವಲ್ಲ ಅವಾಗಿಲ್ಲ, ಇದ್ದಾಗ ಹಾಕ್ತಿವಿ ಸ್ವಲ್ಪ. ಮತ್ತೆ ಈಗ ಮೊಸರು ತುಪ್ಪ ಬೆಣ್ಣೆ ಮನೆಗೆ ಹಾಕತ್ತೆ? ಮನೆಗಷ್ಟೇ. ಮನೆಗೆ ಹಾಕತ್ತೆ, ಮಾರಲ್ಲ ಹೊರಗೆ. ಹೊರಗೆ ಮಾರಲ್ಲ, ಮನೆಗೆ ಇಟ್ಕಂತೀವಿ ಎಲ್ಲ. ಆಮೇಲೆ ಇದು ಬಂದಿದ್ದ ಸಗಣಿ ಗೊಬ್ಬರ ಸಾಕಾಯ್ತದ? ಅಯ್ಯೋ ಆಗಲ್ಲ ಅಂದ್ರೆ ಅಷ್ಟು ತುಂಬ ಹಾಕ್ತಿವಿ. ವರ್ಷ ವರ್ಷ ಮಾರಲ್ಲ ನಾವು, ಎಲ್ಲ ಗದ್ದಿಗೆ ಹೊಡಿಯೋದು. ನಾವು ಮಾತ್ರ ಮಾರಕ್ ಹೋಗಲ್ಲ, ಅದು ಗೊಬ್ಬರ ಮಾತ್ರ ಗದ್ದಿಗೆ ಹೋಗಿ ತಗೊಂಡು ಎಲ್ಲ ಚೆಲ್ ಬಿಡ್ತೀವಿ. ಅಲ್ಲ, ಮತ್ತೆ ಹೊರಗಿಂದ ಕೂಡ ಬೇಕಾಯ್ತದ? ಹೊರಗಿಂದ ಕೂಡ ತಗೋತೀರಿ? ಇಲ್ಲ, ನಮ್ಮ ಮನೆಯದು ಸಾಕಾಯ್ತದ. ವರ್ಷ ವರ್ಷ ಒಂದೊಂದ್ ಕಡೆ ಹೊಡಿತೀವಿ. ಈಗ ಈ ವರ್ಷ ಇಲ್ಲಿ ಹೊಡೆದ್ವಿ, ಹಿಂಗೆ ಪಕ್ಕಕ್ಕೆ ಹೊಡೆದ್ವಿ, ಹಿಂಗೆಲ್ಲ ಹೊಡಿತೀವಿ. ಈಗ 4 ಎಮ್ಮೆಗಳು 1 ಹಸುಗಳದ್ದು ಏನು ಗೊಬ್ಬರ ಬರ್ತದೆ, ಸಗಣಿ ಸಿಗ್ತದೆ, ಅದು 4 ಎಕರೆಗೆ ಸಾಕಾಗುತ್ತಾ? ಆಗಲ್ಲ, ಅರ್ಧ 2 ಎಕರೆಗೆ ಹಾಕತ್ತೆ. ಫುಲ್ ಎರಡು ಎಕರೆ ಆಕತಿ, ಇನ್ನೊಂದ್ ವರ್ಷ ಎರಡು ಎಕರೆ ಕಡಿಯೋದು. ಒಂದೊಂದ್ ವರ್ಷ ಬಿಟ್ಟು ಹಂಗ್ ಕಡಿತೀವಿ. ಮತ್ತೆ ಮುಂದೆ ಏನಾದ್ರೂ ಅಡಿಕೆ ಮಾಡ್ಬೇಕನ್ನೋ ಯೋಚನೆ ಐತಾ? ಎಲ್ಲರೂ ಇತ್ತು, ನೀರಿಲ್ಲ ಕಣ್ರಿ. ಇಲ್ಲಿ ಅಡಿಕೆ ಅಡಿಕೆ ಕಟ್ಟಿದ್ವಿ ನಾವು, ಸಸ್ಯ ಮಾಡಿದ್ವಿ, ಬೋರ್ ನಾ ಕುಡಿಸಿದ್ವಿ, ಬೋರ್ ಹೋಗ್ಬಿಟ್ಟು ಹೋಗ್ಬಿಟ್ಟು ಅದಕ್ಕೆ ಅಡಿಕೆ ಹಾಕ್ಲಿಲ್ಲ. ಇಲ್ಲಿ ನೀರು ಬರೋದಿಲ್ಲ ಕಣ್ರಿ, ಇಲ್ಲಿ ನೀರು ಬರೋದಿಲ್ಲ. ಏನೋ ಒಂದೂವರೆ ಇಂಚ್ ಎರಡು ಇಂಚ್ ಬಂದ್ರೆ ಎತ್ತಲಾಗೂ ಆಗಲ್ಲ ನೀರು. ನೀರು ನೀರಿನ ಸಮಸ್ಯೆ ಇದೆ ಅಂತ ಹೇಳ್ತೀವಿ. ಈಗ ಎಷ್ಟು ಆಳುವರೆಗೆ ಹೋಗ್ಬೇಕು ನಾವು, ಎಷ್ಟು ಅಡಿ ಆಳು ಹೋಗ್ಬೇಕು ಬೋರ್ ತೆಗಿಬೇಕಾದ್ರೆ? ಐದ್ನೂರ ಅಡಿ ಮೇಲೆ ಸಿಗೋ, ಅದು ಗ್ಯಾರಂಟಿ? ಅದು ಗ್ಯಾರಂಟಿ ಇಲ್ಲ. ಅಷ್ಟು ಇದ್ರೆ ಎರಡು ಇಂಚ್ ಏನಾದ್ರು ಸಿಗ್ಬಹುದು. ಬರೀ ಬಾಂಡ ಇದ್ಬಿಟ್ಟು ನೆಲ ಬಾಂಡ. ನೀರಿನ ಒಂದು ಅಂದ್ರೆ ಮೂಲ ಇದು ಏನೋ, ಈಗ ಕಾಯಿ ಹಿಡ್ಕೊಂಡು ನೋಡ್ತಾರಲ್ಲ ಅವ್ರಿಗೆ ತಂದು ಇದ್ ಮಾಡಿಸ್ತೀರಾ ಅಥವಾ ವೈಜ್ಞಾನಿಕವಾಗಿ ಬಂದು? ಒಂದಲ್ಲ ಅವನ್ ಹಿಡ್ದು ಬಿಡ್ತಾನೆ ನೀರು, ಕಾಯಿ ನೋಡ್ಕೊಂಡು. ಇಲ್ಲೊಂದ್ ದೇವ್ರೈತೆ, ಅದಕ್ಕೆ ಹೋಗ್ತಾನೆ, ಬಂದ್ ಪೂಜೆ ಮಾಡಿ ಗದ್ದೆ ಒಳಗೆಲ್ಲ ಹಿಂಗ್ ನೋಡ್ದೇನೆ ಇಲ್ಲಿ ಹೊಡಿರಿ ಅಂತ. ಚೆನ್ನಾಗಿ ಬಿದ್ದೇವ ನೀರು, ಮತ್ತಿದ್ರ ನೋಡ್ರಿ ಹಿಂಗ್ ಹೋಗವು. ಈಗ ಭೂಮಿ ಬೋರ್ ಹೊಡಿಸ್ತೀವಿ, ತಳದಾಗ ಕುಸ್ತು ಬಿಡ್ತೈತೆ ಅಲ್ಲವ, ಮ್ಯಾಕ್ ನೀರು ಬರ್ದಂಗ ಏನ್ ಮಾಡ್ಬೇಕು ಅದಕ್ಕೆ? ಅದ್ ಕುಸ್ಮ ನೀರು ಬರಲ್ಲ, ಹಂಗ ಮೂರ್ನಾಲ್ಕು ಬೋರ್ ಹಂಗ ಹೋಗ್ಬಿಟ್ಟಿಯಾವ್, ಅದಕ್ಕೆ ಬಿಟ್ಬಿಟ್ಟಿವಿ. ಮತ್ತೆ ಬೇರೆ ಜನನು ಕರೀತಾರ ನಿಮ್ ಮಗನಿಗೆ ನೀರಿನ ಒಂದು ಮೂಲ ಹುಡ್ಕೋಕೆ? ಕರೀತಾರೆ ಕರೀತಾರೆ, ಕರ್ಕೋಕ ಹೋಗಿನ ಜಾಗದಲ್ಲಿ ಎಲ್ಲಾನು ಬಂದಿದಾವ. ಮತ್ತೆ ಇದಲ್ದೇನೆ, ಕೃಷಿ ಅಲ್ದೇನೆ ಏನ್ ಮಾಡ್ತಾರೆ ಮಗ? ಮತ್ತೆ ಬೇರೆ ಕೆಲಸ ಏನಾದ್ರು, ಅಂಗಡಿ ಇಟ್ಕೊಂಡಿರೋದು ಅಥವಾ ವ್ಯಾಪಾರ ಮಾಡೋದು? ಏನು ಇಲ್ಲ, ಇದೊಂದು ಜಮೀನಿನ ವ್ಯವಹಾರ, ಭತ್ತ ರಾಗಿ ಜೋಳ ಇವು ಮಾಡ್ಕೊಂಡು ಮನೆ ಇರ್ತಾನೆ. ರಾಗಿ ಹಾಕಿದ್ರ ಹೋದ್ಸಲ ಎಷ್ಟು ಹಾಕಿದ್ರಿ? ಇಲ್ಲ, ಒಂದ್ ಎರಡು ಚೀಲ ಹಾಕಿದ್ವಿ ಅಷ್ಟೇ, ಕಡೆಗೆ ಹಾಕಿದ್ವಿ ಮನೆಗೆ. ಇದಲ್ದೇನೆ ಈಗ ತರಕಾರಿ ಮನೆಗೆ ಬೇಕಾದ ತರಕಾರಿ ಬೆಳೆಗಳೇನು ಬೆಳಿತೀರಿ? ಇಲ್ಲ, ನಾವು ಬೆಳೆಯಲ್ಲ, ಬೆಳಿತಾರೆ ಜನ ಇಲ್ಲಿ, ನಾವು ಹಾಕಕ್ಕಾಗಲ್ಲ. ನಮ್ಮ ಅಕ್ಕಿ ಇತ್ತು ರಾತ್ರೆಲ್ಲ ಒಯ್ಬೇಕು, ಅದಕ್ಕೆ ಅದು ಒಬ್ಬನೇ ಮಗ ಇರೋನು, ಅದ್ ಮಾಡಕ್ ಆಗಲ್ಲ. ಮತ್ತೆ ಏನ್ ಹೇಳ್ತೀರಾ ಬಸವರಾಜಪ್ಪರೇ, ಈ ಕೃಷಿ ಬದುಕು ಸುಖ ಅಂತೀರಾ ಇಲ್ಲ ಕಷ್ಟ ಅಂತೀರಾ? ಹೆಂಗ್ ಹೇಳ್ತೀರಿ, ನಾವ್ ಇನ್ನಾದ್ರ ಒಳಗ್ ಹೋಗಿಲ್ಲ, ಒಳ್ಳೇದೇ ಅಲ್ಲ ಕೃಷಿ ಜೀವನ. ಇದು ಏನು ಕಷ್ಟ ಅಂತ ಹೇಳ್ತಿರೋ ಇಲ್ಲ ಇಲ್ಲ ಇದ್ರಲ್ಲೇ ನೆಮ್ಮದಿ ಇದೆ ಅಂತ ಹೇಳ್ತೀರಾ? ಈ ರೈತರು ಎಷ್ಟು ದುಡಿದ್ರು ಒಂದ್ ಟೈಮ್ ಅರ ದೇವ್ರ ಕೈ ಕೊಟ್ಬಿಡ್ತಾನ, ಮಳೆಗಾಲ ಅದ್ರಲ್ಲಿ ತೊಂದ್ರೆ ಮಾಡ್ಬಿಡ್ತಾನ. ನಮಗೆ ಪೈರು ಒಂದ್ ಹೋತು ಅಂದ್ರೆ ಒಂದ್ ವರ್ಷ ಸುಧಾರಿಸ್ಕೊಂಬೇಕು. ನೀವು ಹೇಳ್ತಾ ಇರೋದು ಈ ವಾತಾವರಣದಲ್ಲಿ ಹಾಕಿರ್ತಕ್ಕಂತ ಏರುಪೇರು ಅಂದ್ರೆ ಮಳೆ ಬಾರದೆ ಇರ್ತಕ್ಕಂತ ಸಮಯದಲ್ಲಿ ಬರೋದು, ಮಳೆ ಬೇಕಾದಾಗ ಬರೋದಿಲ್ಲ, ಈ ವಾತಾವರಣದಲ್ಲಿ ವೈಪರೀತ್ಯದಿಂದ ಸ್ವಲ್ಪ ಕೃಷಿ ಹಿನ್ನಡೆ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ, ಸ್ವಲ್ಪ ಕಷ್ಟ ಅನುಭವಿಸ್ಬೇಕಾಗ್ತಾ ಒಂದು ಸಂದರ್ಭ ಬರ್ತಾ ಇದೆ, ತೊಂದರೆ ಆಗ್ತದೆ ಧನ್ಯವಾದ ಬಸವರಾಜಪ್ಪರೇ, ಇದುವರೆಗೆ ತಾವು ತಮ್ಮ ಕೃಷಿ ಅನುಭವಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಇನ್ನೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ ಬಸವರಾಜಪ್ಪ. ನಮಸ್ಕಾರ. ಕೃಷಿ ಅನುಭವಗಳ ಈ ಕುರಿತು ಶಿವಮೊಗ್ಗ ತಾಲೂಕಿನ ಬಸವನ ಗಂಗೂರು ಗ್ರಾಮದ ಹಿರಿಯ ರೈತರಾದ ಬಸವರಾಜಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾ ಎಸ್ ಎಂ ಸುಧಾಕರ್. ಇನ್ನು ಮುಂದೆ ಕೇಳಿ, ಅಂಜಪುರ ತಾಲೂಕು ಮುಗಳಿಯ ನಾಗರತ್ನಮ್ಮ ಮತ್ತು ಸಂಗಡಿಗರಿಂದ ಕರೇಮ ದೇವಿ ಪದ. ಕರವೇ ಕೆಂಡ ಲಿಂಗದಾ ಲಿಂಗದ ಕೆನಿನ್ಯಾರೆ ತಡಿಯಾರಮ್ಮ ಲಿಂಗದ ಬಂಡ ನಡನ ಬನ್ನಿ ಲಿಂಗದ ಕಂಡದ್ದಾರೆ ಮುಡಿಯೋಳ